ರಾಗದ ಕಂಡೀರ ರಾಘವೇಂದ್ರದ ಕಂಡೀರ ಮಂತ್ರಾಲಯದಲ್ಲಿ ವಾಸಿ ಪದಿವರು ಮೋಲರಾಮನ ಪೂಜಿ ಪದಿವರು ಭಕ್ತರ ಘನವರಾಯರು ಇವರು ಮುಕ್ತಿಯ ನೀಡುವ ಗುರುಗಳು ಇವರು ರಾಯರ ಕಂಡೀರ ರಾಘವೇಂದ್ರರ ಕಂಡೀರ ಪ್ರಥಮದಲ್ಲಿ ಪ್ರಹ್ಲಾದರಾಗಿಹರು ದ್ವಿತೀಯದಲ್ಲಿ ತ್ರಿವ್ಯಾಸರಾಗಿಗರು ತೃತೀಯದಲ್ಲಿ ರಾಘವೇಂದ್ರರು ತೇಜಗಿರಿಜನ ದಾಸರು ಇವರು ರಾಯರು ರಾಯರ ಕಂಡೀರ ರಾಘವೇಂದ್ರರ ಕಂಡೀರ.